ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಚಿನ್ನಗಿರಿ ಗೌಡ ಅವರಿಂದ ಮಾಹಿತಿ. ಭಾರತ ದೇಶ ಒಂದು ಸಂಪದ್ಭರಿತವಾದ ರಾಷ್ಟ್ರ, ಎಲ್ಲಾ ವೈವಿಧ್ಯಮಯಗಳಿಂದ ಕೂಡಿದಂಥ ಒಂದು ರಾಷ್ಟ್ರ ಇದು. ಸಂಪನ್ಮೂಲಗಳು, ಮಾನವ ಸಂಪನ್ಮೂಲ ಇರ್ಬೋದು ಅಥವಾ ನಮ್ಮ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ, ಮರಮುಟ್ಟುಗಳು, ಮಣ್ಣು ಅಥವಾ ನೀರು, ಎಲ್ಲವೂ ಕೂಡ ನಮಗೆ ಬದುಕಿಗೆ ಪೂರಕವಾಗಿ ಇರುವಂಥದ್ದು ನಮ್ಮ ಒಂದು ವಿಶಿಷ್ಟತೆ ನಮ್ಮ ಭಾರತ ದೇಶದ್ದು. ಅದಕ್ಕಿಂತ ಹೆಚ್ಚು ಅಂತ ಹೇಳಿದರೆ ಜ್ಞಾನ, ಅಗಾಧವಾದ ಜ್ಞಾನ ನಮ್ಮಲ್ಲಿದೆ. ಅದನ್ನು ಕೂಡ ನಾವು ಸದ್ಬಳಕೆ ಮಾಡಿಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಬರ್ತಾ ಇದ್ದೀವಿ. ಹೇಗೆ ಅಭಿವೃದ್ಧಿ ಪಥ ಅಂತ ಹೇಳಿದರೆ, ಈಗ ಕೌಶಲ್ಯ, ಕೌಶಲ್ಯ ಎಲ್ಲಿಂದ ಬರುತ್ತೆ? ವಿಶ್ವವಿದ್ಯಾಲಯಗಳಿಂದ ಬರ್ತದೆ, ಶಾಲೆ ಕಾಲೇಜುಗಳಿಂದ ಬರ್ತದೆ, ತಂದೆ ತಾಯಿಗಳಿಂದ ಬರ್ತದೆ, ಗುರುಗಳಿಂದ ಬರ್ತದೆ. ಅದಕ್ಕೆ ನಮ್ಮ ಭಾರತ ದೇಶ ಏನು ಮಾಡಿದೆ ಅಂತ ಹೇಳಿದರೆ, ಸ್ವಾತಂತ್ರ್ಯ ಬಂದ ಕೂಡಲೇ ಅದು ಕ್ರಮ ವಹಿಸಲಿಕ್ಕೆ ಶುರು ಮಾಡಿದೆ. 1947ರಲ್ಲಿ ನಾವು ಸ್ವಾತಂತ್ರ್ಯಗೊಂಡ ನಂತರ ಈ ಗಣತಿಯನ್ನು ಮಾಡ್ತಾರೆ, ಪ್ರತಿ 10 ವರ್ಷಕ್ಕೊಂದ್ಸಾರಿ ಗಣತಿ ಮಾಡ್ತಾರೆ. ಅದು ಯಾವಾಗಲೂ 50-51, 60-61, 70-71 ಹೀಗೆ ಗಣತಿಗಳನ್ನು ಮಾಡ್ತಾರೆ. ಆ ಗಣತಿ ಮಾಡುವಾಗ ನಮಗೆ ಸಿಕ್ಕಿದಂಥ ಅನೇಕ ವಿಚಾರಗಳು ಈಗ ಪ್ರಸ್ತುತದಲ್ಲಿ ಏನಿದೆ ಅಂದರೆ, ಅಭಿವೃದ್ಧಿಯನ್ನು ಹೇಗೆ ಹೊಂದಿದೆ. ನಾನು ಈ ನಮ್ಮ ವಿದ್ಯಾರ್ಹತೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 50-51ರಲ್ಲಿ 19.3% ವಿದ್ಯಾಭ್ಯಾಸದ ಮಟ್ಟ, ಶೈಕ್ಷಣಿಕ ಮಟ್ಟ ಇವತ್ತು 2000-2001 65.4% ಅಭಿವೃದ್ಧಿಯಾಗಿದೆ. ಅದರ ಹಾಗೆ 20-21ಕ್ಕೆ ಬಂದರೆ 77.7% ಶೈಕ್ಷಣಿಕ ಮಟ್ಟ ವೃದ್ಧಿಯಾಗಿದೆ. ಅಂದರೆ ವಿದ್ಯಾವಂತರ ಮಟ್ಟ, ಓದು ಬರಹವನ್ನು ಸಂಪೂರ್ಣವಾಗಿ ಬಲ್ಲವರ ಮಟ್ಟ ಅಲ್ಲಿಗೆ ಮುಟ್ಟಿದೆ. ಆದರೆ ಇದರ ನಡುವೆ ಏನು ಅಂತ ಹೇಳಿದರೆ, ಒಂದು ದೊಡ್ಡ ಅಗಾಧವಾದ ವಿಚಾರ ಏನು ಅಂತ ಹೇಳಿದರೆ ಜನಸಂಖ್ಯೆ. ಜನಸಂಖ್ಯೆ ಅಗಾಧವಾಗಿ ಏರ್ತಾ ಇದೆ. ಆದರೆ ಇದರಲ್ಲಿ ಒಂದು ವಿಚಿತ್ರವಾದ ಸಂಗತಿ ಏನು ಅಂತ ಹೇಳಿದರೆ, ಯಾರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು, ಯಾರಿಗೆ ಅವರಿಗೆ ಕಲಿಸಲಿಕ್ಕೆ ಅರ್ಹತೆ ಉಂಟು, ಅಂಥವರಲ್ಲಿ ಮಕ್ಕಳುಗಳ ಸಂಖ್ಯೆ ಕಡಿಮೆ ಇದೆ, 1 ಅಥವಾ 2 ಇರ್ತದೆ. ಯಾರಿಗೆ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾರಿಗೆ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ, ಅಂಥವರಿಗೆ 2 ಅಥವಾ 3-4 ಮಕ್ಕಳುಗಳು ಇರ್ತವೆ. ಈ ಒಂದು ಡಿಸ್ಪ್ಯಾರಿಟಿಯಿಂದ ನಮ್ಮ 100% ನಾವು ಸಾಧಿಸಲಿಕ್ಕೆ ನಮ್ಮಲ್ಲಿ ನಮ್ಮ ಸರ್ಕಾರಗಳಾಗಲಿ ಅಥವಾ ನಾವುಗಳಾಗಲಿ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಮತ್ತು ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಭಾರತ ದೇಶದಲ್ಲಿ 2000-2001ರಲ್ಲಿ ಸ್ಟ್ಯಾಟಿಕ್ಸ್ ಪ್ರಕಾರ ಮೇಲು 78.5% ವರೆಗೆ ಇತ್ತು, ಮತ್ತು ಫೀಮೇಲ್ ಅವರ ವಿದ್ಯಾಭ್ಯಾಸದ ಮಟ್ಟ 54.1 ಇತ್ತು 2000-2001ರಲ್ಲಿ. ಈಗ ಈ ದಿನ 20-21 ಈ ಸಂದರ್ಭದಲ್ಲಿ ನಮ್ಮ ಗಂಡಸರದ್ದು ವಿದ್ಯಾರ್ಥಿ ಮಟ್ಟ 84.7% ಆಗಿದೆ, ಮತ್ತು ಹೆಣ್ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ 70.3% ಅಂದರೆ ಪ್ರಗತಿ ಬೇಗ ಆಗ್ತಾ ಇದೆ. ಮೋಸ್ಟ್ಲಿ 78-20 ವರ್ಷದಲ್ಲಿ 78.5-84 ಕಾಲ, ಇದರಲ್ಲಿ ಒಂದು ಹೆಚ್ಚು ಕಾಣಿಸೋದಿಲ್ಲ, ಒಂದು 8% ಜಾಸ್ತಿ ಆದದ್ದು ಕಾಣ್ತದೆ. ಆದರೆ ಹೆಣ್ಮಕ್ಕಳಲ್ಲಿ ಸುಮಾರು ಒಂದು 16% ಜಾಸ್ತಿ ಆಗಿದೆ. ಅದರಿಂದ ಇನ್ನು ಬರುವ ದಿವಸಗಳಲ್ಲಿ ಇನ್ನೊಂದು 5-10 ವರ್ಷದೊಳಗಡೆ ವಿದ್ಯಾಭ್ಯಾಸ ಮಟ್ಟ ಹೆಣ್ಮಕ್ಕಳು ಖಂಡಿತವಾಗಲೂ ಗಂಡು ಮಕ್ಕಳನ್ನ ಮೀರಿಸ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಮತ್ತು ಇನ್ನು ನಾವು ಈ ಇದನ್ನೆಲ್ಲ ನಾವು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ನಮ್ಮ ಸರ್ಕಾರಗಳು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ, ಏನು ಕ್ರಮಗಳನ್ನು ಕೈಗೊಂಡಿದೆ? ನಮ್ಮ ಪ್ರೈಮರಿ ವಿದ್ಯಾಭ್ಯಾಸದ ಮಟ್ಟವನ್ನು ಉನ್ನತೀಕರಿಸೋಕ್ಕೋಸ್ಕರ ಮೊದಲನೇದಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಮಾಡಿದ್ದಾರೆ. ಪ್ರೈಮರಿ ಎಜುಕೇಷನಲ್ಲಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಬೇಕು, ಮತ್ತು ಪ್ರತಿಯೊಬ್ಬರು ಮಕ್ಕಳಿಗೆ ಶಾಲೆಗೆ ಸೇರಬೇಕು. ಮತ್ತು ಸುಮಾರು 90-95 ವಯಸ್ಸಿಗೆ ಬರುವಾಗ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಒಂದು ಕಾರ್ಯಕ್ರಮವನ್ನು ಭಾರತ ದೇಶದಲ್ಲಿ ನಮ್ಮ ಘನ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಿಂದಾಗಿ ಈ ಶಾಲೆ ಸೇರ್ಪಡೆ 50-51ರಲ್ಲಿ ಸುಮಾರು 43% ಇತ್ತು. ಮಕ್ಕಳ ಸಂಖ್ಯೆ ಶಾಲೆಗೆ ಸೇರುವಾಗ 43% ಇದ್ದಂಥದ್ದು 20-21 ಬರುವಾಗ ಸುಮಾರು 99% ವರೆಗೆ ವೃದ್ಧಿಯಾಗಿದೆ. ಮತ್ತು ಹಾಗೆ ಈ ಅಭಿವೃದ್ಧಿ ಪಥದಲ್ಲಿ ನಡೆಯುವಾಗ ನಮ್ಮ ಸರ್ಕಾರ ಏನು ಮಾಡಿದೆ, 50-51ರಲ್ಲಿ ಸುಮಾರು 2.1 ಲಕ್ಷ ಶಾಲೆಗಳಿತ್ತು ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಸಣ್ಣ ಶಾಲೆಗಳು, ಪ್ರೈಮರಿ ಶಾಲೆಗಳಿತ್ತು. 2000-2001 ಬರುವಾಗ 6.1 ಲಕ್ಷ ಶಾಲೆಗಳು ನಮ್ಮಲ್ಲಿ ವೃದ್ಧಿಯಾಯಿತು. ಇದಕ್ಕೋಸ್ಕರ ಈ ನಮ್ಮ ವಿದ್ಯಾಭ್ಯಾಸದ ಮಟ್ಟವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಯಿತು. ಅಭಿವೃದ್ಧಿ ಪಥ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ, ಮತ್ತು ನಮ್ಮ ದೇಶದಲ್ಲಿ ವಿಶ್ವವಿದ್ಯಾಲಯ ಸುಮಾರು 50-51 ಮೊದಲನೇ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಾಗ 27 ವಿಶ್ವವಿದ್ಯಾನಿಲಯಗಳಿತ್ತು. 2000 ಮತ್ತು 2001 ಬರುವಾಗ 254 ವಿಶ್ವವಿದ್ಯಾನಿಲಯಗಳಾಗಿತ್ತು. ಈಗ 2022 ಯು ಜಿ ಸಿ ವೆಬ್ಸೈಟನ್ನು ಓಪನ್ ಮಾಡಿ ನೀವು ನೋಡಿದ್ರೆ ನಮಗೆ ಕಾಣಿಸುತ್ತೆ 1451 ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ವಿದ್ಯೆಯನ್ನು ನೀಡುವ ಕಾರ್ಯಕ್ರಮಗಳನ್ನು ಅವು ಅನುಷ್ಠಾನಗೊಳಿಸಿದೆ. ಇದು ನಮ್ಮ ದೇಶದ ಹೆಮ್ಮೆಯ ಸಾಧನೆ. ನಮ್ಮ ದೇಶದಲ್ಲಿ ಶಿಕ್ಷಣ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲರಿಗೂ ಅರಿವಿದೆ, ಸಾಕಷ್ಟು ಅರಿವಿದೆ. ಅರಿವಿದ್ರೂ ಕೂಡ ನಮ್ಮ ಭಾರತ ದೇಶ ಹೇಗೆ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ, ಅದಕ್ಕೆ ಸರ್ಕಾರದ ಕಾರ್ಯಕ್ರಮಗಳೇನು, ಸರ್ಕಾರ ಏನನ್ನು ನಿರ್ವಹಿಸ್ತಾ ಇದೆ ಮತ್ತು ಯಾವ ರೀತಿಯ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ, ಅದನ್ನು ನಾವು ಹೇಗೆ ಸದ್ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ಈ ಎಲಿಮೆಂಟರಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ನಮ್ಮಲ್ಲಿ ನಮ್ಮ ಭಾರತದ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಸರ್ವ ಶಿಕ್ಷಣ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಿದೆ. ಅದರ ಜೊತೆಗೆ ಮಿಡ್ ಡೇ ಮೀಲ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಿದೆ. ಅಂದರೆ ಅದು ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳು ಶಾಲೆಗೆ ಬರಲಿ ಅನ್ನೋ ಒಂದು ಆಕಾಂಕ್ಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ದಾರೆ. ಅದರ ಜೊತೆಗೆ ಮಹಿಳಾ ಶಿಕ್ಷಣ ನಮ್ಮಲ್ಲಿ ಸ್ವಲ್ಪ ಹಿಂದೆ ಇದೆ, ಅದಕ್ಕೋಸ್ಕರ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ. ಇದು ಎಲಿಮೆಂಟರಿ ಲೆವೆಲಲ್ಲಿ, ಅಂದರೆ ಪ್ರಾಥಮಿಕ ಶಿಕ್ಷಣ ಲೆವೆಲಲ್ಲಿ ಇದನ್ನು ಅನುಷ್ಠಾನಗೊಳಿಸಿದ್ದಾರೆ. ಮತ್ತು ಈ ಸೆಕೆಂಡ್ರಿ ಸ್ಕೂಲ್ ಎಜುಕೇಷನಲ್ಲಿ ಏನು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ವಿದ್ಯಾರ್ಥಿ ನಿಲಯ ಕಟ್ಟಡಗಳು ಮತ್ತು ಅದರ ನಿರ್ವಹಣೆ. ಅಂದರೆ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ವಿದ್ಯಾಭ್ಯಾಸದ ಮಟ್ಟ, ನಮ್ಮ ಮಕ್ಕಳು ಶಾಲೆಗೆ ಬರ್ತಾರೆ ಎನ್ನುವ ಉದ್ದೇಶದಿಂದ, ಯಾಕಂದರೆ ತುಂಬ ದೂರದಿಂದ ಬರೋ ಮಕ್ಕಳಿಗೆ ಬರಲಿಕ್ಕಾಗೋದಿಲ್ಲ, ಮನೆಯವರು ಕಳಿಸದೇ ಇರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಇವೆಲ್ಲ ಅನುಕೂಲಗಳನ್ನು ನಮ್ಮ ಸರ್ಕಾರಗಳು ಕಲ್ಪಿಸಿದ್ದೇವೆ. ಮತ್ತು ವಿದ್ಯಾರ್ಥಿನಿಯರಿಗೆ ಇನ್ಸೆಂಟಿವ್ಸ್, ಏನಾದರೂ ಒಂದು ಇನ್ಸೆಂಟಿವ್ಸ್ ಅಂತ ಹೇಳಿದ್ರೆ ಯೂನಿಫಾರ್ಮ್ ಕೊಡುವಂಥದ್ದು ಅಥವಾ ಸ್ಕಾಲರ್ಶಿಪ್ ಕೊಡುವಂಥದ್ದು ಅಥವಾ ಬೇರೆ ಗೆಜೆಟರೀಸ್ ಅಂತ ಕೊಡುವಂಥದ್ದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಸ್ಪೆಷಲ್ ಆಗಿ ನಮ್ಮಲ್ಲಿ ನಾವು ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ಮತ್ತು ವೃತ್ತಿಪರ ತರಬೇತಿಗಳು, ಕೆಲವು ದಿವಸಗಳಾದ ನಂತರ ಅವ್ರಿಗೆ ವಿದ್ಯಾಭ್ಯಾಸ ಕಲೀಲಿಕ್ಕೆ ಪ್ರೈಮರಿ ಅಥವಾ ಇನ್ನೊಂದು ಕಲೀಲಿಕ್ಕೆ ಆಗೋದಿಲ್ಲ, ಅರ್ಧದಲ್ಲಿ ಏನೋ ಒಂದು ಸ್ಕಿಲ್ಲನ್ನು ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ, ಹಾಗೆ ವೃತ್ತಿಪರ ತರಬೇತಿಯನ್ನು ಅನುಷ್ಠಾನಗೊಳಿಸ್ಲಿಕ್ಕೂ ಕೂಡ ಕ್ರಮ ಕೈಗೊಂಡಿದ್ದೇವೆ. ಮತ್ತು ಸ್ಕಾಲರ್ಶಿಪ್ಗಳನ್ನು ನೀಡುವುದು, ಸರ್ಕಾರ ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ಗಳು ಸಿಗುತ್ತೆ. ಈಗ ಈ ಪ್ರಸ್ತುತ ಸುಮಾರು 10 ಸ್ಕೀಮ್ಗಳಿದೆ, ಸ್ಕಾಲರ್ಶಿಪ್ ಸ್ಕೀಮ್ಗಳು, ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಖಂಡಿತವಾಗೂ ದೊರಕುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಇವಾಗ ಕಲ್ಪಿಸಿದೆ. ಮತ್ತು ಅಲ್ಪಸಂಖ್ಯಾತರಿಗೆ ವಿದ್ಯಾರ್ಥಿ ವೇತನ ನೀಡುವಂಥದ್ದು, ರಾಷ್ಟ್ರೀಯ ವಿದ್ಯಾರ್ಥಿಯನ್ನು ನೀಡುವಂಥದ್ದು, ಹೀಗೆ ಅನೇಕ ಅಭಿಯಾನಗಳನ್ನು ನಮ್ಮ ಸರ್ಕಾರಗಳು ಕೈಗೊಂಡಿವೆ. ಮತ್ತು ಇನ್ನು ಮುಂದುವರೆದಂತೆ ನಮ್ಮ ತಾಂತ್ರಿಕ ಹೇಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಇದೆ ನನ್ನ ಹತ್ರ. ಎಷ್ಟು ಬೆಳವಣಿಗೆ ಆಗಿದೆ ಅಂತೇಳಿದ್ರೆ 1950-51 ಸುಮಾರು ಬೆರಳೆಣಿಕೆಯಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ಇತ್ತು ದೇಶದಲ್ಲಿ. ಈಗ ಏನಾಗಿದೆ, AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಒಂದು ನಮ್ಮ ಸಂಸ್ಥೆ ಇದೆ, ಇದನ್ನು ಮಾನಿಟರ್ ಮಾಡಲಿಕ್ಕೆ ಸರಿಯಾಗಿ ಕಾಲೇಜುಗಳು ನಡೀತಾ ಇದ್ದಾವ, ಅದಕ್ಕೆ ಮಾನದಂಡಗಳನ್ನು ಅದು ರಚಿಸಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಇದನ್ನು ನೋಡಲಿಕ್ಕೆ, ಅದನ್ನು ಅನುಮೋದನೆ ಕೊಡಲಿಕ್ಕೆ ಆ ಒಂದು ಸಂಸ್ಥೆ ಇದೆ, ಕೇಂದ್ರ ಸರ್ಕಾರದ ಸಂಸ್ಥೆ. ಈ ಸಂಸ್ಥೆಯ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡೋದಾದರೆ 8902 ನಮ್ಮ ಇನ್ಸ್ಟಿಟ್ಯೂಷನ್ ಇದೆ ರಿಜಿಸ್ಟರ್ ಆದಂಥ. ಈ 8902 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮ್ಯಾನೇಜ್ಮೆಂಟ್ ಕಾಲೇಜಸ್ ಇದೆ, ಹೀಗೆ ಬೇರೆ ಬೇರೆ ಕಾಲೇಜುಗಳು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಿರುವಂಥ ಸಂಸ್ಥೆಗಳು ಇಷ್ಟು ನಡೀತಾ ಇದೆ. ಇದರಲ್ಲಿ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷದಲ್ಲಿ 300,104,199 ವಿದ್ಯಾರ್ಥಿಗಳು. ಇದೆಲ್ಲವೂ AICTE ವೆಬ್ಸೈಟಲ್ಲಿ ಲಭ್ಯ ಇದೆ. ನಮಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳೋದಕ್ಕೆ ಅದು ಒಂದು ವಿಚಾರ ಅಲ್ಲ. ಆದ್ದರಿಂದ ಎಲ್ಲ ವೆಬ್ಸೈಟಲ್ಲಿಯೂ ಪ್ರತಿಯೊಂದು ವಿಚಾರಗಳು ಕೂಡ ದೊರಕುತ್ತೆ. ಮತ್ತು ಈ ನಮ್ಮ ಮೆಡಿಕಲ್ ಕಾಲೇಜು, ನಮ್ಮ ಭಾರತ ದೇಶದಲ್ಲಿ 50-51 ಸುಮಾರು 28 ಮೆಡಿಕಲ್ ಕಾಲೇಜ್ಗಳಿತ್ತು, 99 ಸುಮಾರು 155 ಮೆಡಿಕಲ್ ಕಾಲೇಜ್ಗಳಿತ್ತು. ಪ್ರಸ್ತುತ ಈಗ 2020 ನಮ್ಮ ಭಾರತ ದೇಶದಲ್ಲಿ ಸುಮಾರು 543 ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಅವುಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ಹೇಗೆ ನಿರ್ವಹಣೆ ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಕೌಶಲ್ಯವನ್ನು, ಇಂಜಿನಿಯರಿಂಗ್ ಕೌಶಲ್ಯ ಇರ್ಬೋದು, ಮೆಡಿಕಲ್ ಕೌಶಲ್ಯ ಇರ್ಬೋದು, ಅಥವಾ ತಾಂತ್ರಿಕ ಬೇರೆ ರೀತಿಯ ತಾಂತ್ರಿಕ ಕೌಶಲ್ಯಗಳಿರ್ಬೋದು, ಅಥವಾ ಬೇರೆ ಮ್ಯಾನೇಜ್ಮೆಂಟ್ ಕೌಶಲ್ಯಗಳಿರ್ಬೋದು, ಇಂಥ ವಿಚಾರಗಳನ್ನು ನಮ್ಮ ಯೂನಿವರ್ಸಿಟಿಗಳು ನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ಇಂದಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಅಲ್ಲ, ಯಾವುದೋ ಒಂದು ಇಂಜಿನಿಯರಿಂಗ್, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಹೀಗೆ 1-3 ಕೋರ್ಸ್ ಮಾತ್ರ ಇತ್ತು. ವಿದ್ಯಾಭ್ಯಾಸದ ಮಟ್ಟಗಳು ಹೇಗೆ ಬೆಳೀತಾ ಇದ್ದಾವೆ ಅಂತ ಹೇಳಿದರೆ, ಇವತ್ತು ಒಂದು ಬೆರಳಿಗೆ ಒಂದು, ಉಗುರಿಗೆ ಒಂದು, ಕೂದಲಿಗೆ ಒಂದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ನಮ್ಮಲ್ಲಿ ತಾಂತ್ರಿಕ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಮತ್ತು ಭಾರತ ದೇಶದ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಇವೆಲ್ಲವೂ ನಮ್ಮ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ನಿಂತಿದ್ದಾವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ ವಿಶ್ವವಿದ್ಯಾನಿಲಯಗಳು ಹೇಗೆ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಅನ್ನೋದನ್ನು ನಾನೊಂದು ಸಣ್ಣ ಮಟ್ಟದಲ್ಲಿ ತಮ್ಮ ಮುಂದೆ ಇಡ್ತೇನೆ. ಭಾರತ ದೇಶದಲ್ಲಿ ವಿಶ್ವವಿದ್ಯಾನಿಲಯಗಳು ಸುಮಾರು 1950 ಅಂದರೆ ಸ್ವಾತಂತ್ರ್ಯ ನಂತರ ಈ ದಿವಸದವರೆಗೆ ಹೇಗೆ ಬೆಳೆದು ಬಂದಿದ್ದೇವೆ ಅನ್ನೋದಕ್ಕೆ ಕೆಲವು ನಿದರ್ಶನಗಳನ್ನು ತಮ್ಮ ಮುಂದೆ ಇಡ್ತೀನಿ ನಾನು. ಮೊದಲಿಗೆ ಏನಂತ ಹೇಳಿದ್ರೆ BA ಅಂತ ಒಂದೇ ಒಂದು ಪದವಿ ಇತ್ತು. ಆ BA ಪದವಿ ಒಳಗಡೆ ನಮ್ಮಲ್ಲಿ ಸೈನ್ಸು, ಕಾಮರ್ಸು, ಆರ್ಟ್ಸು, ಹೀಗೆ ಎಲ್ಲ ವಿಧಗಳು ಕೂಡ ಆ ಒಂದು BA ಡಿಗ್ರಿ ಒಳಗಡೆ ಎಲ್ಲ ಅಡಗಿ ಕೂತ್ಕೊಂಡಿತ್ತು. ದಿನಗಳು ಕಳೆದಂತೆ ಏನಾಯ್ತು ಅಂತ ಹೇಳಿದ್ರೆ, ಇದು ವಿಭಾಗವಾಗಿ ಪದವಿಗಳನ್ನು ನೀಡಲಿಕ್ಕೆ ಪ್ರಾರಂಭವಾದ್ರು. BA ಬ್ಯಾಚುಲರ್ ಆಫ್ ಆರ್ಟ್ಸ್ ಆಗಿದೆ, ದೆನ್ BCOM ಕಾಮರ್ಸ್ ಆಗಿದೆ, ದೆನ್ BSc ದಟ್ ಈಸ್ ಸೈನ್ಸ್ ಆಗಿದೆ, ದೆನ್ ಇಂಜಿನಿಯರಿಂಗ್. ಹೀಗೆ ಪದವಿ ಮಟ್ಟದ ವಿದ್ಯಾಭ್ಯಾಸವು ವಿಂಗಡಣೆ ಆಗ್ತಾ ಹೋಗಿದೆ. ಹೀಗೆ ಮತ್ತೆ ಇನ್ನೂ ಫರ್ದರ್ ಇನ್ನು ಮುಂದೆ ನಾವು ಮುಂದೆ ಹೋಗೋದಾದರೆ, ಈಗ ಇಂಜಿನಿಯರಿಂಗ್ ಒಂದು ತಗೊಳ್ಳುವ ನಾವು, ಈ ಇಂಜಿನಿಯರಿಂಗ್ ಒಂದು ನಾವು ಏನಾದರೂ ಒಂದು ಪರಿಗಣನೆ ಮಾಡೋದಾದರೆ, ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈಗ ಮೂರೇ ಮೂರು ಕೋರ್ಸ್ಗಳು ಯಾವಾಗಲೂ ಭಾರತ ದೇಶದಲ್ಲಿ ರಾರಾಜಿಸ್ತಾ ಇತ್ತು. ಮತ್ತು ಮುಂದುವರೆದು ಏನಾಯಿತು, ದಿನಗಳು ಕಳೆದ ಹಾಗೆ, ದಿನಗಳು ಮುಂದೆ ಹೋದಾಗೆ ನಮ್ಮಲ್ಲಿ ವಿಭಾಗಗಳು ಜಾಸ್ತಿ ಆಗ್ತಾ ಹೋಯಿತು. ಯಾವ ವಿಭಾಗಗಳು ಎಷ್ಟು ವಿಭಾಗಗಳಾಗಿದೆ ಅಂತ ನಾನು ನಿಮ್ಗೊಂದು ಹೇಳ್ತೀನಿ. ನಾನು ನಿಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಇದ್ದದನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದ್ದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಆಗಿದೆ, ಎಲೆಕ್ಟ್ರಾನಿಕ್ಸ್ ಬೇರೆ ಆಗಿದೆ, ಕಂಪ್ಯೂಟರ್ ಸೈನ್ಸ್ ಬೇರೆ ಆಗಿದೆ, ಇನ್ಫಾರ್ಮೇಶನ್ ಸೈನ್ಸ್ ಅಂತ ಆಗಿದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಇದೆ, ರೋಬೋಟಿಕ್ಸ್ ಇದೆ, ಲೈಕ್ ಬೇರೆ ಬೇರೆ. ನೀವು ಯಾವುದನ್ನು ಹೆಸರು ತೆಗಿತೀರಿ ಎಲ್ಲದರಲ್ಲಿಯೂ ಕೂಡ ಈ ದಿವಸದ್ದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅಗತ್ಯ ಇರುವಂಥ ಎಲ್ಲ ಕೌಶಲ್ಯಗಳಲ್ಲಿಯೂ ಕೂಡ ನಮಗೆ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ನಾನು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಹೇಳಿದೆ. ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಟೂರಿಸಮ್ ಇದೆ, ಮತ್ತು ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್. ನೀವು ಯಾವುದನ್ನು ಬೇಕಾದರೂ ನೀವು ಹೆಸರು ತೆಗೆದ್ರೆ ಅದಕ್ಕೆ ಒಂದು ಡಿಗ್ರಿ ನಮ್ಮ ಹತ್ರ ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಯಾವುದನ್ನು ಮಾತಾಡ್ತೀವಿ ಅದಕ್ಕೆ ಒಂದು ಡಿಗ್ರಿ ನಮ್ಮಲ್ಲಿ ಇದೆ. ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಯಾವುದು ಒಂದು ಡಿಗ್ರಿ ಓದು ಅಂತ ಹೇಳ್ತಾ ಇದ್ರು ಜನಗಳು. ಈಗೇನಾಗಿದೆ ಅಂತ ಹೇಳಿದರೆ, ಯಾವುದು ಒಂದು ಡಿಗ್ರಿ ಇಲ್ಲ, ನಮಗೆ ಯಾವುದು ಇಚ್ಛೆ ಉಂಟು, ನಾವು ಯಾವುದನ್ನು ಕಲಿಬೇಕು ಅದನ್ನು ನಾವು ಕಲಿತ್ರೆ ನಮಗೆ ಯಾವುದು ನಮಗೆ ಸ್ಕಿಲ್ ಡೆವಲಪ್ ಆಗುತ್ತೆ, ಅದರ ಜೊತೆಗೆ ಉದ್ಯೋಗನೂ ದೊರಕುತ್ತೆ, ಮತ್ತು ನಮ್ಮ ಮಾನಸಿಕ ಸಮಾಧಾನ ಕೂಡ ಇರುತ್ತೆ. ಅಂಥ ಒಂದು ಯುಗಕ್ಕೆ ನಾವು ನಮ್ಮ ಅಭಿವೃದ್ಧಿಯಾಗಿ ನಾವು ಬಂದಿದ್ದೇವೆ. ಈ 75 ವರ್ಷಗಳಲ್ಲಿ ನಾವು ಅಲ್ಲಿವರೆಗೆ ಬಂದು ಮುಟ್ಟಿದ್ದೇವೆ. ಇನ್ನು ಮೆಡಿಕಲ್ ಸೈನ್ಸು, ಮೆಡಿಕಲ್ ಸೈನ್ಸಿಗೆ ಹೋದರೆ 28 ಮೆಡಿಕಲ್ ಕಾಲೇಜಿಂದ ಇವತ್ತು ನಮ್ಮ ಹತ್ರ 106 ಮೆಡಿಕಲ್ ಕಾಲೇಜುಗಳು ಇಡೀ ಭಾರತ ದೇಶದಲ್ಲಿ ಪಸರಿಸ್ಕೊಂಡಿದ್ದಾವೆ. ಇವಾಗಲೂ ಕೂಡ ಅದು ಸಾಕಷ್ಟು ಅಭಿವೃದ್ಧಿ ಪಡೆದೇ ಇರುವಂಥ ಒಂದು ಕ್ಷೇತ್ರ, ಸಾಕಾಗೋದಿಲ್ಲ. ಬಟ್ ಇನ್ನೊಂದು 5-10 ವರ್ಷದಲ್ಲಿ ಖಂಡಿತವಾಗಲೂ ಅದರಲ್ಲಿಯೂ ಕೂಡ ನಾವು ಸಸ್ಟೈನ್ ಆಗ್ತೇವೆ. ಎಲ್ಲರಿಗೂ ಆರೋಗ್ಯ ಸಿಗುವ ಹಾಗೆ ನಡೆಯುತ್ತದೆ. ಅಂದರೆ ಬೆಳೆದು ಬರಬೇಕಾದ್ರೆ ಒಂದು ಏನಾದರೂ ಒಂದು ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ಸಮಯ ಇರುತ್ತೆ. ಆ ಸಮಯಗಳನ್ನು ನಾವು ಪೂರೈಸ್ಕೊಂಡು ಬರಬೇಕಾಗುತ್ತೆ, ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರಬೇಕಾಗುತ್ತೆ. ಹಾಗೆ ಬೆಳೀತಾ ಇದ್ದೇವೆ ನಾವು. ಇನ್ನು ನೀವು ಮತ್ತು ಇಂಜಿನಿಯರಿಂಗ್ ಹೋಗ್ತೀರಿ ಅಂತಾದರೆ, ಇಂಜಿನಿಯರಿಂಗ್ ಫರ್ದರ್ ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ತೀರಿ ಅಂತ ಹೇಳಿದ್ರೆ, ಎಲ್ಲದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಮಾಸ್ಟರ್ ಡಿಗ್ರಿ ಇದೆ. ಮತ್ತು ಅದರಲ್ಲಿ ಎಷ್ಟು ಡಿಗ್ರಿ, ಫಾರ್ ಎಕ್ಸಾಂಪಲ್ ಈಗ ಅದಕ್ಕೆ ನಮ್ಮ ಸರ್ಕಾರದ ಭಾರತ ದೇಶದ್ದು ಕಾಂಟ್ರಿಬ್ಯೂಷನ್ ಅದಕ್ಕೆ ಏನು, ಏನೆಲ್ಲ ಮಾಡಿದ್ದಾರೆ ಇವರು ಅಂತ. ಏನು ಮಾಡಿದ್ದಾರೆ, ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. IITಗಳಿದೆ, NITಗಳಿದೆ, IIIಗಳಿದೆ, IIMಗಳಿದೆ, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗಳಿದೆ, ದೆನ್ ಸೆಂಟ್ರಲ್ ಯೂನಿವರ್ಸಿಟಿಗಳಿದ್ದಾವೆ, ಸ್ಟೇಟ್ ಯೂನಿವರ್ಸಿಟಿಗಳಿದ್ದಾವೆ, ವುಮೆನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ದೆನ್ ಅಡಲ್ಟ್ ಎಜುಕೇಷನನ್ನು ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ. ದೆನ್ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ನಮಗೆ ಕಲೀಲಿಕ್ಕೆ ಅವಕಾಶ ಇದೆ. ಎಲ್ಲ ಭಾಷೆಗಳಲ್ಲೂ ವಿಜ್ಞಾನ ಮತ್ತು ವೈಜ್ಞಾನಿಕವಾದ ವಿಷಯಗಳನ್ನು ಬೋಧನೆ ಮಾಡಲಿಕ್ಕೆ ಬೇರೆ ಕೋರ್ಸ್ಗಳಿದ್ದಾವೆ, ವೊಕೇಷನಲ್ ಕೋರ್ಸ್ಗಳಿದ್ದಾವೆ, IITಗಳಿದ್ದಾವೆ, ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದ್ದಾವೆ, ಪಾಲಿಟೆಕ್ನಿಕ್ಗಳಿದ್ದಾವೆ, ದೆನ್ ನಾನ್ ಫಾರ್ಮಲ್ ಎಜುಕೇಷನ್ ಸೆಂಟರ್ಸ್ ಇದೆ, ಕೇಂದ್ರ ಸರ್ಕಾರದ್ದಿದೆ, ರಾಜ್ಯ ಸರ್ಕಾರದ್ದಿದೆ, ಪ್ರೈವೇಟ್ ಆರ್ಗನೈಸೇಷನಲ್ಲಿ ಕೂಡ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳು ಲಭ್ಯ ಇದೆ. ನಮಗೆ ಯಾವುದು ಬೇಕು, ಎಲ್ಲಿ ಕಲೀಲಿಕ್ಕೆ ನಮಗೆ ಆಸಕ್ತಿ ಉಂಟು, ನಮ್ಮ ಅರ್ಹತೆ ಎಷ್ಟು ಉಂಟು, ಅಲ್ಲಿ ಹೋಗಲಿಕ್ಕೆ ಇವತ್ತು ನಮಗೆ ಅವಕಾಶಗಳು ಇದ್ದಾವೆ. ಈ 75 ವರ್ಷದಲ್ಲಿ ನಾವು ಇಲ್ಲಿವರೆಗೆ ಬಂದುಬಿಟ್ಟಿದ್ದೇವೆ. ಬೇಕಾದದನ್ನು ಪಡ್ಕೊಳ್ಳಿಕ್ಕೆ, ಬೇಕಾದ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ, ಬೇಕಾದ ನಾಲೆಡ್ಜನ್ನು ಪಡ್ಕೊಳ್ಳಿಕ್ಕೆ, ಹೆಚ್ಚು ದೂರದಲ್ಲಿ ದೂರ ಹೋಗಬೇಕಂತ ಇಲ್ಲ, ನಮ್ಮ ಕೈ ದೂರದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಖಂಡಿತವಾಗಲೂ ಒಂದಲ್ಲ ಒಂದು ಇನ್ಸ್ಟಿಟ್ಯೂಷನ್ನು ಸಿಗುತ್ತೆ. ಕೇಂದ್ರ ಸರ್ಕಾರದ ಸಂಸ್ಥೆಗಳಿದೆ, ರಾಜ್ಯ ಸರ್ಕಾರದ ವಿದ್ಯಾಸಂಸ್ಥೆಗಳಿದ್ದಾವೆ, ಪ್ರೈವೇಟ್ ವಿದ್ಯಾಸಂಸ್ಥೆಗಳಿದ್ದಾವೆ, ಸರ್ಕಾರ ಮತ್ತು ಪ್ರೈವೇಟ್ ಎರಡು ಜಂಟಿಯಲ್ಲಿ ನಡೆಸುವಂಥ ಗ್ರ್ಯಾಂಟಿ ನಡಿ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಇವೆಲ್ಲವೂ ಸೇರಿಕೊಂಡು ನಮ್ಮ ದೇಶವನ್ನು ಉನ್ನತೀಕರಿಸೋಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಭಾರತ ದೇಶ ಒಂದು ಸಮೃದ್ಧ ಮತ್ತು ಸಂಪದ್ಭರಿತ ರಾಷ್ಟ್ರ. ಭಾರತ ದೇಶದಲ್ಲಿ ನಾವು ಸುಮಾರು 138 crore ಜನಸಂಖ್ಯೆ ಇದೆ. ಈ ಭೂಮಿಯಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೂ ಸಾಕಷ್ಟು ಆಹಾರ ನೀರು ಲಭ್ಯತೆ ಇದೆ. ಆದರೆ ಅವುಗಳನ್ನ ನಾವು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಎಲ್ಲವೂ ಎಲ್ಲರಿಗೂ ಎಲ್ಲ ಪ್ರಮಾಣದಲ್ಲಿ ಮತ್ತೆ ಸಿಗುತ್ತೆ, ಮತ್ತು ಎಲ್ಲರೂ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಆಗತ್ತೆ. ನನಗೆ ತಿಳಿದಿರುವಂತೆ ಸುಮಾರು 1970-70 ದಶಕದಲ್ಲಿ ನಾನೊಂದು ಪ್ರೈಮರಿ ಸ್ಕೂಲಲ್ಲಿ ಇರುವಂತ ಸಂದರ್ಭ ಅದು. ಆಗ ಗೋಧಿ ನುಚ್ಚು ವಿದೇಶಗಳಿಂದ ಬರ್ತಾ ಇತ್ತು. ಈ ಗೋಧಿ ನುಚ್ಚನ್ನು ಉಪಯೋಗಿಸ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನು ಮಾಡಿಕೊಡ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಆಹಾರದ ಲಭ್ಯತೆ ಇರಲಿಲ್ಲ, ಸಾಕಾಗ್ತಾ ಇರಲಿಲ್ಲ ಅನ್ನೋ ಉದ್ದೇಶ ಇರ್ಬೋದು. ಮತ್ತು ವಿದೇಶಗಳಿಂದ ಎಸ್ಪೆಷಲಿ ಅಮೆರಿಕದಿಂದ ಆ ಗೋಧಿ ಬರ್ತಾ ಇತ್ತು ನಮ್ಮ ದೇಶಕ್ಕೆ. ಈಗ ಹೊರದೇಶಗಳಿಂದ ಆಗ್ತಾ ಇದ್ದದ್ದು ಅದು ಒಂದು ಸಂದರ್ಭ. ಆದ್ರೆ ಈಗ ಈ 75 ಈಚೆಗೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ನದಿಗಳು ಒಂದು ದಿಕ್ಕಿನಿಂದ ಹುಟ್ಟಿ ಮತ್ತೊಂದು ದಿಕ್ಕಿಗೆ ಹರಿದು ಸಮುದ್ರ ಸೇರ್ತಾ ಇತ್ತು. ಇದನ್ನ ನಾವು ಸ್ವಾತಂತ್ರ್ಯ ಪಡೆದ ನಂತರ ನಮ್ಮಲ್ಲಿ ಅನೇಕ ತಜ್ಞರು, ರಾಜಕಾರಣಿಗಳು ಅಥವಾ ನಮ್ಮ ದೇಶದ ಪ್ರಜೆಗಳು ಕೆಲವರೆಲ್ಲ ಸೇರಿ ಇದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ನೀರನ್ನ ಲಭ್ಯತೆಯನ್ನ ಸಮರ್ಪಕವಾಗಿ ಬಳಸಿಕೊಳ್ಳಿಕ್ಕೆ ಒಂದು ಅವಕಾಶಗಳನ್ನ ಕಲ್ಪಿಸ್ತಾ ಹೋದ್ರು. ನೀರಾವರಿ ಸೌಕರ್ಯ ಅದನ್ನ ಮೊದಲನೇದು, ನೀರಾವರಿ ಸೌಕರ್ಯವನ್ನ ಡ್ಯಾಮ್ಗಳು, ಅಣೆಕಟ್ಟುಗಳು ಮತ್ತೆ ನಾಲೆಗಳನ್ನ ನಿರ್ವಹಣೆ ಮಾಡ್ತಾ ಹೋದ್ರು. ಈ ನಿರ್ವಹಣೆ ಮಾಡ್ತಾ ಇರುವಾಗೆ ಅದರೊಟ್ಟಿಗೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ತಾಂತ್ರಿಕತೆ ಬೆಳೀತಾ ಹೋಯ್ತು, ತಾಂತ್ರಿಕ ಕೌಶಲ್ಯಗಳು ಬೆಳೀತಾ ಹೋಯ್ತು, ಮತ್ತೆ ವಿದ್ಯುತ್ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಯ್ತು. ಮತ್ತು ಹೀಗೆ ಬೆಳೀತಾ ಇರುವಾಗೆ ಮತ್ತೇನಾಯ್ತು ಅಂದ್ರೆ, ತಾಂತ್ರಿಕ ಜ್ಞಾನಗಳು, ಆವಿಷ್ಕಾರಗಳು ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಲಿಕ್ಕೆ ಬೇಕಾದಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತು ನಮಗೆ. ನಮ್ಮಲ್ಲಿ ಈಗ ನಮ್ಮಲ್ಲಿಯೂ ಕೂಡ ನಮ್ಮ ಇರುವ ಭೂಮಿ, ಇರುವ ನೀರು ಮತ್ತು ನಮ್ಮಲ್ಲಿ ಇರುವಂಥ ಕೌಶಲ್ಯಗಳು, ಮ್ಯಾನ್ ಪವರ್ ಇರ್ಬೋದು, ಮಾನವ ಶಕ್ತಿಗಳಿರ್ಬೋದು ಅಥವಾ ಇತರ ಪ್ರಾಣಿಗಳ ಉಪಯೋಗಗಳಿರ್ಬೋದು, ದನ ಎತ್ತುಗಳಿರ್ಬೋದು, ಇವನ್ನೆಲ್ಲವನ್ನು ಬಳಸಿಕೊಂಡು ನಮ್ಮ ದೇಶದಲ್ಲಿ ಸ್ವಾವಲಂಬನೆಗೆ ಬೆಳೀಲಿಕ್ಕೆ ಅವಕಾಶಗಳು ಪೂರಕವಾಗ್ತಾ ಹೋಯಿತು. ಎಲ್ಲಿವರೆಗೆ ಈಗ ಮುಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ, ಈ ಮೊದಲು 1-2 acres ಅಥವಾ 5 acres ಜಮೀನನ್ನು ವ್ಯವಸಾಯ ಮಾಡಬೇಕು ಅಥವಾ ಹೈನುಗಾರಿಕೆ ಮಾಡಬೇಕು, ಒಂದು 10-20 ಹಸುಗಳನ್ನು ಸಾಕಬೇಕು ಅಂತ ಈಗ ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ತುಂಬಾ ಕಷ್ಟವಾದಂಥ ಪರಿಸ್ಥಿತಿ ಇತ್ತು. ಈಗೇನಾಗಿದೆ ಅಂತ ಹೇಳಿದ್ರೆ, ಎಲ್ಲವೂ ಮೆಕನೈಸ್ ಆಗಿದೆ. ಈ ಮೆಕನೈಸ್ ಆದ್ದರಿಂದ, ಈ ನಮ್ಮ ಯಂತ್ರೋಪಕರಣಗಳು ಬಂದದ್ರಿಂದ, ಮತ್ತು ಆವಿಷ್ಕಾರಗಳು ಬಂದದ್ರಿಂದ, ಮತ್ತು ನಮ್ಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಳು ಅಭಿವೃದ್ಧಿ ಆದ್ದರಿಂದ, ಈ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ನಾವು ಸಾಕಷ್ಟು ಆಹಾರ ಮತ್ತು ಹಾಲು ಮತ್ತು ವಾಣಿಜ್ಯ ಬೆಳೆಗಳನ್ನು ನಾವು ಸಾಕಷ್ಟು ಬೆಳೀತಾ ಇದ್ದೀವಿ. ಈಗ ಈ ಎಲ್ಲಿವರೆಗೆ ನಾವು ಬೆಳೆದಿದ್ದೀವಿ ಅಂತ ಹೇಳಿದ್ರೆ, ಹೊರದೇಶಗಳಿಗೆ ಈಗ ರಫ್ತು ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ದೇಶಕ್ಕೆ ವಿದೇಶ ವಿನಿಮಯ ಕೂಡ ಹೆಚ್ಚಾಗ್ತಾ ಬಂದಿದೆ. ಆದರೆ ಬೆಳೆದ ಬೆಳೆಗಳ ಸದ್ಬಳಕೆ ಆಗ್ತಾ ಇಲ್ಲ ಸರಿಯಾಗಿ. ಹೇಗೆ ಸದ್ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ಎಲ್ಲಿಯಾದರೂ ಒಂದು ಸಮಾರಂಭಗಳಿರ್ಬೋದು, ಅಲ್ಲಿ ನಾವೆಲ್ಲರೂ ಗಮನಿಸಿದ್ದೀವಿ, ಸುಮಾರು 25-30% ಆಹಾರ ವೇಸ್ಟ್ ಆಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ನಿಜವಾಗಲೂ ಒಂದು ದೇಶಕ್ಕೆ ಮಾರಕವಾಗಿ ಪರಿಣಮಿಸುತ್ತೆ. ಮತ್ತು ವಿದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇರುವಂಥ ವಸ್ತುಗಳು, ಆ ವಸ್ತುಗಳು ಎಕ್ಸಾಂಪಲ್ಲು ಒಂದು ಆಯಿಲ್ ರಿಸೋರ್ಸು, ಈ ಆಯಿಲ್ ರಿಸೋರ್ಸನ್ನು ನಾವು ಎಷ್ಟು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಷ್ಟನ್ನು ನಾವು ಸದ್ಬಳಕೆ ಮಾಡ್ತಾ ಇಲ್ಲ. ನಾವು ಒಂದು 25-30% ಸುಮ್ಮನೆ ಬಳಕೆ ಆಗದೆ ನಾವು ಅದನ್ನು ಬಿಸಾಡ್ತಾ ಇದ್ದೀವಿ. ಅಂದರೆ ಸಿಗ್ನಲ್ ಇರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಕಾರಣಗಳಿರ್ಬೋದು, ಅನಗತ್ಯವಾಗಿ ಓಡಾಡುವಂಥದ್ದಿರ್ಬೋದು, ಇಂಥ ವಿಚಾರಗಳಲ್ಲಿ ನಾವು ನಮ್ಮ ವಿದೇಶ ವಿನಿಮಯಗಳನ್ನು ಕಳ್ಕೊಳ್ತಾ ಇದ್ದೀವಿ. ಇದು ಈ ಕಾರಣಗಳಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ವಿದೇಶ ವಿನಿಮಯದಲ್ಲಿ ಸ್ವಲ್ಪ ವೈಪರೀತ್ಯಗಳನ್ನು ಕಾಣ್ತಾ ಇದ್ದೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಸುಮಾರು 1994 $1 ಮೇಲೆ $25 ಇದ್ದದ್ದು ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು ವಾರದಿಂದ ಈಚೆಗೆ, ಸುಮಾರು 2 ಈಚೆಗೆ $2 ಜಾಸ್ತಿ ಆಗಿದೆ. ಈಗ $1 ಬೆಲೆ $82 ಆಗಿದೆ. ಇದು ನಿಜವಾಗ್ಲೂ ಏನಂತ ಹೇಳಿದ್ರೆ, ನಮಗೆಲ್ರಿಗೂ ಮಾರಕವಾಗಿ ಪರಿಣಮಿಸುತ್ತೆ. ನಾವು ಹೆಚ್ಚು ವಸ್ತುಗಳನ್ನು ನಮ್ಮ ದೇಶದಲ್ಲಿ ಬೆಳೆದು ಅದನ್ನು ಹೊರದೇಶಕ್ಕೆ ಕಳಿಸಬೇಕು, ಮತ್ತು ಹೊರದೇಶದಿಂದ ತರುವಂಥವನ್ನು ಮಿತವಾಗಿ ಸದ್ಬಳಕೆ ಮಾಡಬೇಕು. ಆಗ ಮಾತ್ರ ನಾವೊಂದು ದೇಶ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಹಕಾರಿಯಾಗ್ತದೆ. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಥವಾ ಅಭಿವೃದ್ಧಿ ಆಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಸಂಪರ್ಕ ಸಾಧನ ಒಂದು ಅತಿ ಮುಖ್ಯವಾದ ವಿಚಾರವಾಗುತ್ತೆ. ಈ ಸಂಪರ್ಕ ಸಾಧನ ಅಂತ ಹೇಳಿದ್ರೆ ಒಂದು ಯಾರಾದರೂ ಒಬ್ಬರು ಒಂದು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಒಮ್ಮೆ ಏನಾದರೂ ಕೆಳಗಡೆ ನೋಡುವಾಗ ಒಂದು ಸಿಟಿಯನ್ನು ನೋಡ್ತಾರೆ. ಈ ಸಿಟಿಯನ್ನು ನೋಡುವಾಗ ಆ ಸಿಟಿಯಲ್ಲಿ ಏನಂತ ಹೇಳಿದ್ರೆ ಆ ಊರಿನಲ್ಲಿರುವಂಥ ಕಟ್ಟಡಗಳು, ಆ ಊರಿನಲ್ಲಿರುವಂಥ ರಸ್ತೆಗಳು, ಆ ಊರಿನಲ್ಲಿರುವಂಥ ಫ್ಲೈಓವರ್ಗಳು, ಆ ಊರಿನಂಥ ಮರಮುಟ್ಟುಗಳು ಇವನ್ನೆಲ್ಲ ಗಮನಿಸಿದಾಗ ಆ ಊರು ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನಾವು ಮನಗಾಣ್ತೀವಿ. ಇದರೊಳಗಡೆ ಅತಿ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಂತಹ ವಿಚಾರ ಪ್ರಗತಿ. ಇದು ಪ್ರಗತಿಯಲ್ಲಿ ಅತಿ ಮುಖ್ಯವಾಗಿ ನಮ್ಮನ್ನು ಸಹಕಾರಿಯಾಗ್ತದೆ. ಸಂಪರ್ಕ ಅಂತ ಹೇಳಿದರೆ ಒಂದು ಸಂದೇಶಗಳನ್ನು ರವಾನಿಸುವಂಥದ್ದು, ಇನ್ನೊಂದು ಭೌತಿಕವಾಗಿ ನಾವು ಮುಟ್ಟುವಂಥದ್ದು. ಸಂದೇಶ ಅಂತ ಹೇಳಿದ್ರೆ ಈಗ ರೇಡಿಯೋದಲ್ಲಿ ನಮಗೆ ವಿಚಾರಗಳು ಬರ್ತದೆ, ಕೇಳ್ತಾ ಇರ್ತೀವಿ ನಾವು, ಇವು ಸಂದೇಶಗಳು. ಅಥವಾ ನೀವು ಒಂದು ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀರಿ ಅಥವಾ ಒಂದು ಮೆಸೇಜನ್ನು ನೀವು ಮಾಡ್ತೀರಿ, ಇದು ಸಂದೇಶಗಳು. ಆದರೆ ಭೌತಿಕವಾಗಿ ಅಂತ ಹೇಳಿದ್ರೆ ನಾವುಗಳು ರಸ್ತೆ ಮೇಲೆ ಅಥವಾ ವಿಮಾನದಗಳ ಮುಖಾಂತರ ಅಥವಾ ರೈಲ್ ಮುಖಾಂತರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಹೀಗೆ ಈ ಸಂಪರ್ಕ ಅನ್ನುವಂಥದ್ದನ್ನು ನಾನು ಎರಡು ವಿಭಾಗಗಳಾಗಿ ಕಂಡುಕೊಂಡಿದ್ದೀನಿ. ಒಂದು ಸೆಂಡಿಂಗ್ ದ ಮೆಸೇಜಸ್, ವಿಚಾರಗಳನ್ನು ಸಂದೇಶಗಳನ್ನು ಕಳಿಸುವಂಥದ್ದು. ಇನ್ನೊಂದು ನಾವು ಫಿಸಿಕಲ್ ಆಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮುಟ್ಟುವಂಥದ್ದು. ಈಗ ಇದರಲ್ಲಿ ನಮ್ಮ ಭಾರತ ದೇಶ ಎಷ್ಟು ನಾವು ಸಾಧನೆಗಳನ್ನು ನಾವು ಸಾಧನೆ ಮಾಡಿದ್ದೀವಿ ಈ 75 ವರ್ಷಗಳಲ್ಲಿ, ನಾವು ಸ್ವಾತಂತ್ರ್ಯ ನಂತರ ನಾವು ಎಲ್ಲಿ ಮುಟ್ಟಿದ್ದೀವಿ. ಸಂದೇಶಗಳು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಅಂಚೆಯನ್ನು ಒಂದು ಪೋಸ್ಟು, ಒಂದು ಕಾರ್ಡ್ ಇರ್ಬೋದು, ಇನ್ಲ್ಯಾಂಡ್ ಲೆಟರ್ ಇರ್ಬೋದು, ಈಗ ನಾವೊಂದು ಪತ್ರ ಬರೆದು ಡಬ್ಬದಲ್ಲಿ ಹಾಕಿದರೆ ಅದು ಆ ವ್ಯಕ್ತಿಗೆ ಸರಿಯಾದ ವಿಳಾಸಕ್ಕೆ ಮುಟ್ಟಲಿಕ್ಕೆ ಒಂದು ವಾರ ಆಗ್ಬೋದು, ಎರಡು ವಾರ ಆಗ್ಬೋದು, ಕೆಲವು ಸಾರಿ ತಿಂಗಳುಗಟ್ಟಲೆ ಆದದ್ದು ಕೂಡ ಇದೆ. ಆದರೆ ಅದರ ನಂತರ ಏನಾಯಿತು ಅಂತ ಹೇಳಿದ್ರೆ ಒಂದು ಟೆಲಿಗ್ರಾಮ್ ಅಂತಂದ ವಿಷಯವಂತು. ಯಾಕಂತ ಹೇಳಿದ್ರೆ ಈ ಅಂಚೆಗಿಂತ ಟೆಲಿಗ್ರಾಮು, ಆವಾಗಲೇ ಮೆಸೇಜು. ಈಗ ನೀವು ಮೆಸೇಜ್ ಕಳಿಸಿದರೆ ಒಂದು ನಾಳೆಗೆ ಅಟ್ಲೀಸ್ಟ್ ಮುಟ್ಟುತ್ತೆ ಆ ಇನ್ಫಾರ್ಮೇಷನ್ನು. ಅದರ ನಂತರ ಒಂದು ಪೇಜರ್ ಅಂತ ಒಂದು ವಿಷಯ ಬಂತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅಂಚೆಯಿಂದ ಮಿಂಚಂಚೆಗೆ ಬಂದು ಮುಟ್ಟಿದ್ದೀವಿ ನಾವು. ದಟ್ ಈಸ್ ಮೇಲ್, ಇಮೇಲ್, ಎಲೆಕ್ಟ್ರಾನಿಕ್ ಮೇಲ್ ಅಂತ. ವಿತಿನ್ 1 or 2 seconds, ವಿತಿನ್ ಎ ಸೆಕೆಂಡ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ವಿ ಕ್ಯಾನ್ ಸೆಂಡ್ ದ ಮೆಸೇಜ್ ಫ್ರಮ್ ಒನ್ ಪ್ಲೇಸ್ ಟು ದ ಅದರ್ ಪ್ಲೇಸ್. ಅಲ್ಲಿವರೆಗೆ ಅಂಚೆಯಿಂದ ಮಿಂಚಂಚವರೆಗೆ ನಮ್ಮದು ಅಭಿವೃದ್ಧಿ ಆಗಿದೆ. ಇನ್ನು ಸಂಪರ್ಕ ಸಾಧನಗಳು ಅಂತ ಹೇಳಿದ್ರೆ ದೂರವಾಣಿ, ದೂರದರ್ಶನ, ಮೊಬೈಲ್ಗಳು, ಇವು ನಮ್ಮ ದೇಶಕ್ಕೆ ಅಭಿವೃದ್ಧಿಗೆ ಬಹಳ ಪೂರಕವಾಗದಂಥ ಒಂದು ಸಪೋರ್ಟನ್ನು ನೀಡ್ತಾ ಇದ್ದಾವೆ. ಇದರೊಳಗಡೆ ಏನಾಗಿದೆ, ಪ್ರೈವೇಟವ್ರನ್ನವರು ಇದ್ದಾರೆ, ಗೌರ್ಮೆಂಟ್ನವರು ಇದ್ದಾರೆ. ಅದರ ಜೊತೆಯಲ್ಲಿ ಮತ್ತೆ ಫಿಸಿಕಲಾಗಿ, ಭೌತಿಕವಾಗಿ ನೀವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನೀವು ಮುಟ್ಟಬೇಕು ಅಂತ ಇದ್ದರೆ ಒಂದು ರೈಲು ಪ್ರಯಾಣ ಮಾಡ್ತೀವಿ ಅಥವಾ ರಸ್ತೆ ಪ್ರಯಾಣ ಮಾಡ್ತೀವಿ ಅಥವಾ ವಿಮಾನದಲ್ಲಿ ಹೋಗ್ತೀವಿ ಅಥವಾ ಜಲಮಾರ್ಗದಲ್ಲಿ ಹೋಗ್ತೀವಿ. ಇದನ್ನೆಲ್ಲ ಯಾವ ಲೆವೆಲ್ಗೆ ನಾವು ಅಭಿವೃದ್ಧಿ ಆಗಿದ್ದೀವಿ ಅಂತೇಳಿ ಇದರದೆಲ್ಲ ಅಂಕಿಅಂಶಗಳು ನಮ್ಮ ವೆಬ್ಸೈಟ್ಗಳಲ್ಲಿ ತುಂಬ ಎಲ್ಲವೂ ಲಭ್ಯತೆ ಇದೆ. ಅದನ್ನು ಯಾವ ವಿಚಾರಗಳ ರಿಸರ್ಚ್ ಇರ್ಬೋದು ಅಥವಾ ಇನ್ನೊಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಇರ್ಬೋದು, ಅದನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಆದರೆ ಈ ರಸ್ತೆಗಳ ಅಭಿವೃದ್ಧಿ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ಅತಿ ಎತ್ತರದ ಸೇತುವೆಗಳು, ಅತಿ ಉದ್ದದ ಸೇತುವೆಗಳು, ರೈಲು ಎಲ್ಲಿ 40-60 kilometers ಒಂದು ಗಂಟೆಗೆ ಓಡ್ತಾ ಇದ್ದಂಥ ರೈಲುಗಳು ಈಗ ನಮಗೆ 250 kilometers ಓಡ್ತಾ ಇದ್ದಾವೆ. ವಾಯುಯಾನ ಅಭಿವೃದ್ಧಿ, ನಾವು ಇತ್ತೀಚೆಗೆ ನಮ್ಮ ಟಾಟಾ ಗ್ರೂಪ್ನವರು ಏರ್ ಇಂಡಿಯಾವನ್ನು ವಾಪಸ್ ತೊಗೊಂಡಿದ್ದಾರೆ. ಮೊದಲನೇ ಫ್ಲೈಟ್ ಅವರು ಟ್ರಾವೆಲ್ ಮಾಡಿದಾಗ ಅದು 100 miles per hour ಓಡ್ತಾ ಇದ್ದದ್ದಂಥ ವಿಮಾನ ಅದು. ಈಗ ನಮ್ಮ ವಿಮಾನಗಳು ಎಷ್ಟು ಓಡ್ತಾ ಇದ್ದಾವೆ ಅಂತೇಳಿದರೆ 800 kilometers 1,000 kilometers ಪರ್ ಅವರ್, ಒಂದು ಗಂಟೆಗೆ ಅಷ್ಟು ದೂರವನ್ನು ಕ್ರಮಿಸ್ತಾ ಇದ್ದಾವೆ. ಮತ್ತು 12 hours ನಾವು ಟ್ರಾವೆಲ್ ಮಾಡಬೇಕಾಗಿದ್ದ ಸ್ಥಳಗಳಿಗೆ ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ 12 hours ಆಗ್ತಾ ಇದ್ದಂಥ ಪ್ರದೇಶ ಸಮಯ ಅವಕಾಶ ಈಗ ಎಲ್ಲಿ ಬಂದು ಮುಟ್ಟಿದ್ವಿ, 6 hours ಬಂದು ಮುಟ್ಟಿದ್ವಿ ನಾವು. 6 hours ವಿ ಕ್ಯಾನ್ ರೀಚ್ ಈವನ್ ಸಮಟೈಮ್ಸ್, ಅದಕ್ಕಿಂತ ಬೇಗನೂ ಮುಟ್ಟಲಿಕ್ಕೆ ಅವಕಾಶಗಳನ್ನು ನಮಗೆ ಅಭಿವೃದ್ಧಿಗಳಾಗಿದ್ದಾವೆ. ಸಿಂಗಲ್ ಲೇನ್ ಇದ್ದಂಥ ರಸ್ತೆಗಳು ದ್ವಿಪಥಗಳಾಗಿವೆ, ದ್ವಿಪಥಗಳಿದ್ದಂಥದ್ದು ಚತುಷ್ಪಥ ರಸ್ತೆಗಳಾಗಿದ್ದಾವೆ, ಚತುಷ್ಪಥ ಇದ್ದಂಥವು ಷಟ್ಪಥಗಳಾಗಿದ್ದಾವೆ. ಈಗ ಬೆಂಗಳೂರು ಮೈಸೂರು 10 paths ರಸ್ತೆ ನಿರ್ಮಾಣ ಆಗ್ತಾ ಇದೆ. ಹೀಗೆ ಅನೇಕ ಅಭಿವೃದ್ಧಿಗಳು ನಮ್ಮ ಈ ಸಂಪರ್ಕದಲ್ಲಿ ಸಾಧನೆ ಆಗ್ತಾ ಇದೆ. ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 4 ಚಕ್ರಗಳ ವಾಹನ ಸಂಖ್ಯೆ ಒಂದು ನಗರದಲ್ಲಿ ಸುಮಾರು ಬೆರಳೆಣಿಕೆ ಎಷ್ಟು ಮಾತ್ರ ಇದ್ದದ್ದು. ಒಂದು ನಗರ ಅಂತ ಹೇಳಿದ್ರೆ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಅಥವಾ ಇನ್ಯಾವುದೇ ನಗರಗಳಿದ್ದರೂ 2, 4, 8, 10 ಕಾರುಗಳು ಇದ್ದದ್ದು. ಈಗ ಏನಾಗಿದೆ ಅಂತೇಳಿದರೆ, ಒಂದು ಮನೆಗೆ 2 ಕಾರ್ ಇದೆ, ಒಂದು ನಗರದಲ್ಲಿ ಲಕ್ಷಗಟ್ಟಲೆ ಕಾರುಗಳ ಲಭ್ಯತೆ ಇದೆ. ಇದನ್ನು ಎಲ್ಲಿಂದ ಎಲ್ಲಿವರೆಗೆ ನಾವು ಮುಟ್ಟಿದ್ದೇವೆ ಅಂತ, ಈ 75 ವರ್ಷಗಳಲ್ಲಿ ನಾವು ಯಾವ ಲೆವೆಲ್ಗೆ ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ದೇಶ ಎಲ್ಲಿವರೆಗೆ ಮುಟ್ಟಿದೆ ಅಂತ. ಅದರಂತೆ ಮನೆಗೆ 2, ನಗರಗಳಲ್ಲಿ ಲಕ್ಷಗಟ್ಟಲೆ 2 ವಾಹನಗಳು, ಯಾವುದು ದ್ವಿಚಕ್ರ ವಾಹನಗಳು ಇದ್ದಾವೆ. ಯಾವ ರೀತಿಯದು ನೀವು ಕನಸು ಕಾಣ್ತೀರಿ, ಆ ರೀತಿ ಕನಸನ್ನು ಕಾಣಲಿಕ್ಕೆ, ಅದನ್ನು ಅಚೀವ್ ಮಾಡಲಿಕ್ಕೆ ಇವತ್ತು ನಮ್ಮಲ್ಲಿ ಎಲ್ಲವೂ ಕೂಡ ನಮ್ಮೊಟ್ಟಿಗೆ ಪೂರಕವಾಗಿ ನಮ್ಮೊಟ್ಟಿಗೆ ಇದ್ದಾವೆ. ಇದುವರೆಗೆ ಹಸಿರು ಹೆಜ್ಜೆಗಳು ಸರಣಿಯಲ್ಲಿ ಮಂಗಳೂರು ಕರ್ನಾಟಕ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಚಿನ್ನಗಿರಿ ಗೌಡ ಅವರಿಂದ ಮಾಹಿತಿ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಭಕ್ತಿಗೀತೆಗಳು. ಅಲ್ಲಮ ಪ್ರಭು ಅವರ ರಚನೆ ಹಾಡಿದ್ದಾರೆ ಶಂಕರ್ ಶಾನ್ಭಾಗ್. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ. ಇಲ್ಲೆಲ್ಲ ನೋಡಿರೋ ಅಖಂಡೇಶ್ವರಲಿಂಗವನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ. ಇದು ಕಾರಣ ನಮ್ಮ ಅಖಂಡೇಶ್ವರಲಿಂಗವನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ. ಸತ್ಯವನೇ ಸಾಧಿಸಬೇಕು ಕಾಣಿರೋ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ. ಇಲ್ಲೆಲ್ಲ ನೋಡಿರೋ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ ಇದು ಕಾರಣ ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ ಸತ್ಯವನೇ ಸಾಧಿಸಬೇಕು ಕಾಣಿರೋ ಸತ್ಯವನೇ ಸಾಧಿಸಬೇಕು ಕಾಣಿರೋ ಕನಕದಾಸರ ಕೀರ್ತನೆ ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ರಾಯತಾಮುನಿದರೆ ರಾಜವನೆ ಬಿಡಬಹುದು ರಾಯತಾಮುನಿದರೆ ರಾಜವನೆ ಬಿಡಬಹುದು ಕಾಯಜಾ ಪಿತನೆನ್ನ ಅಡಿಯ ಬಿಡಲ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲ ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನ್ನು ಪರರು ಬೇಡಿದರೆ ಎತ್ತಿ ಕೊಡಬಹುದು ಪ್ರಾಣವನ್ನು ಪರರು ಬೇಡಿದರೆ ಸ್ಥಾನದಲ್ಲಿ ಮನವ ತಗ್ಗಿಸಲು ಬಹುದು, ಮಾನದಲ್ಲಿ ಮನವ ತಗ್ಗಿಸಲು